ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕು ಹೊಲಬಗೆರೆಯ ಪ್ರಗತಿಪರ ಕೃಷಿಕರಾದ ಎಚ್ ಪಿ ಪ್ರಕಾಶ್ ಅವರು ನಮ್ಮೊಂದಿಗೆ ಇದ್ದಾರೆ. ಅಡಿಕೆಯನ್ನ ಪ್ರಧಾನವಾಗಿ ಬೆಳೆದುಕೊಳ್ತಾರೆ, ಬಹಳ ಮುಖ್ಯವಾಗಿ ಅಡಿಕೆಯ ಸಂಸ್ಕರಣೆಯಲ್ಲಿಯೂ ಕೂಡ ಅವರು ನಿರತರಾಗಿದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಬಹುತೇಕ ಕೃಷಿಕರು ಅಡಿಕೆ ಸಂಸ್ಕರಣೆಯನ್ನ ಮಾಡ್ತಾ ಇಲ್ಲ, ಅದರ ಮೌಲ್ಯವರ್ಧನೆಯನ್ನು ಕೂಡ ಮಾಡ್ತಾ ಇಲ್ಲ. ಅದಕ್ಕೆ ಅವರದ್ದೇ ಆದಂತಹ ಸಾಕಷ್ಟು ಕಾರಣಗಳನ್ನು ಕೂಡ ನೀಡ್ತಾರೆ. ಆದರೆ ಆಧುನಿಕವಾದಂತಹ ಯಂತ್ರಗಳನ್ನು ಬಳಕೆ ಮಾಡಿಕೊಂಡು ಪ್ರಕಾಶ್ ಅವರು ಅಡಿಕೆ ಸಂಸ್ಕರಣೆಯನ್ನು ಮಾಡ್ತಾ ಇದ್ದಾರೆ. ಹೇಗೆ ಸಂಸ್ಕರಣೆಯನ್ನು ಮಾಡ್ತಾ ಇದ್ದಾರೆ, ಇದರಿಂದ ಏನೆಲ್ಲ ಅನುಕೂಲಗಳು ಆಗಿದ್ದಾವೆ, ಸಂಸ್ಕರಣಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಡೆತಡೆಗಳಿದ್ವೋ ಅದನ್ನ ಹೇಗೆ ಅವರು ನಿವಾರಣೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವರಿಂದಾನೇ ಈಗ ಕೇಳಿ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಪ್ರಕಾಶ್. ನಮಸ್ಕಾರ ಸರ್. ಪ್ರಕಾಶ್, ಎಷ್ಟು ವಯಸ್ಸು ತಮಗೆ? ನನಗೆ ಈಗ 48 ವರ್ಷ ಸರ್. ಈಗ 48 ವರ್ಷ ವಯಸ್ಸಾಯ್ತು. ಏನ್ ಓದಿದ್ರಿ ತಾವು? ನಾವು SLC ಅಷ್ಟಕ್ಕೆ ಸರ್. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ಮುಂದಕ್ಕೆ ನಮ್ಮ ಅಪ್ಪವರೆಲ್ಲ ಜಮೀನ್ ಮಾಡ್ತಾ ಇದ್ರಲ್ಲ, ಅದ್ರ ಮೇಲೆ ಆಸಕ್ತಿ ಜಾಸ್ತಿ ಆಗಿ ಅದ್ರಲ್ಲೇ ತೊಡಗಿಸ್ಕೊಂಡು ಸರ್ ನಾವು. ಹಂಗಾಗಿ ಜಮೀನಲ್ಲೇ ನೀವು ತೊಡಗಿಸ್ಕೊಂಡು ಇದೇ ಕೆಲಸವನ್ನ ಮುಂದುವರಿಸಿಕೊಂಡು ಬಂದ್ರಿ. ಮನೆಯಲ್ಲಿ ಒತ್ತಡ ಹಾಕ್ಲಿಲ್ವಾ, ಓದ್ಬೇಕು ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಎಲ್ಲ? ಇಲ್ಲ ಇಲ್ಲ ಸರ್, ಹಂಗೇನಿಲ್ಲ. ಅವ್ರಿಗೇನು ಒತ್ತಡ ಹಾಕಿದ್ರು ಓದಿ ಅಂತ, ನಮ್ಗೆ ಯಾಕೆ ಮನ್ಸಾಗ್ಲಿಲ್ಲ ಸರ್, ಇದರಲ್ಲೇ ಜಮೀನಲ್ಲೇ ತೊಡಗಿಸ್ಕೊಂಡ್ವಿ ಸರ್. ಈಗ ಕೃಷಿ ಕೆಲಸಗಳಲ್ಲಿ ಬಾಲ್ಯದಿಂದಲೂ ತೊಡಗಿಸ್ಕೊಂಡಿದ್ರ ಹೇಗೆ? ಚಿಕ್ಕದ್ರಿಂದಲೂ ನಾವು SLC ಬಿಟ್ಮೇಲೆ ಜಮೀನ್ ಕೆಲಸನ ಮಾಡ್ತಿರೋದು ಸರ್. ಆಗ್ಲಿಂದಲೂ ಸಾಕಷ್ಟು ಅನುಭವ ಇತ್ತು ನಿಮ್ಗೆ? ಹೌದು ಸರ್, ಮೊದ್ಲೆಲ್ಲ ತರಕಾರಿ ಬೆಳೀತಾ ಇದ್ವು, ಅದಕ್ಕೆಲ್ಲ ರಾಸಾಯನಿಕ ಸಿಂಪರಣೆ ಎಲ್ಲ ಜಾಸ್ತಿ ಸಿಂಪರಣೆ ಮಾಡ್ಬೇಕಿತ್ತು. ಕಾಲಕ್ರಮೇಣ ಬೋರ್ಗಳೆಲ್ಲ ಜಾಸ್ತಿ ಆದ್ವು, ಆ ಜಾಸ್ತಿ ಆದ ಕಾರಣ ರೇಟ್ಗಳಲ್ಲಿ ಏರುಪೇರು ಆಗ್ತಾ ತೊಡಗಿದ್ವು. ಆಮೇಲೆ ಮುಂದೆ ಲೇಬರ್ ಪ್ರಾಬ್ಲಮ್ ಆಗತ್ತೆ ಅಂತ ಗೊತ್ತಾಯ್ತು. ಆವಾಗ್ಲೇ ಈಗ ತೋಟಗಾರಿಕೆ ಮೇಲೆ ಹೋಗ್ಬೇಕು ಅಂತೇಳಿ ತೆಂಗು ಅಡಿಕೆ ಹಾಕಿದೀವಿ ಸರ್. ನಾವು ಎಷ್ಟು ಎಕರೆ ಜಮೀನ್ ಇದೆ ಪ್ರಕಾಶ್ ನಿಮ್ಗೆ? ಸರ್ ಈಗ ನಮ್ದು ಒಂದು ಸ್ವಂತದ್ದು ಒಂದು 12 ಎಕರೆ ಇದೆ, ನಮ್ಮ ಅಕ್ಕಾರದ್ದು ಒಂದು 4-5 ಎಕರೆ ಇದೆ, ಒಟ್ಟಿಗೆ ನಾವೇ ಮಾಡ್ತಾ ಇದೀವಿ ಸರ್. ಎಲ್ಲದನ್ನು ಒಟ್ಟಿಗೆ ನೀವೇ ಮಾಡ್ತಾ ಇದೀವಿ ಸರ್? ಹೌದು ಸರ್, ಮಾಡ್ತಾ ಇದೀವಿ. ಈಗ 12 ಎಕರೆ ಪ್ರದೇಶದಲ್ಲಿ ಏನೆಲ್ಲ ಬೆಳ್ಕೊಂಡಿದ್ರಿ? ಈಗ 12 ಎಕರೆಲಿ ಈಗ ಒಂದು ಸಪರೇಟ್ ಅಲ್ಲಿ ಅಡಿಕೆ ಇದೆ ಅಷ್ಟು, ಆಮೇಲೆ ಮಿಶ್ರ ಬೆಳೆಯಾಗಿ ತೆಂಗೊಳಗೆ ಅಡಿಕೆ ಇದೆ, ಆಮೇಲೆ ಮತ್ತೆ ನಮ್ಮ ಅಕ್ಕಾರ ಜಮೀನಲ್ಲಿ ತೆಂಗು ಸಪರೇಟ್ ಇದೆ ಸರ್. ಅದು ಒಟ್ಟಿಗೆ ಅಡಿಕೆ ಎಷ್ಟು ಪ್ರದೇಶ ಇದೆ ನಿಮ್ದು? ಒಟ್ಟಿಗೆ 10 ಎಕರೆ 11 ಎಕರೆಲು ಇದೆ ಸರ್. ಅದು 1 ಎಕರೆ ಗದ್ದೆ ಇದೆ, ಇನ್ನೆಲ್ಲ ತೆಂಗು ಅಡಿಕೆ ಮಿಶ್ರಣವಾಗಿದೆ ಸರ್. ಎಷ್ಟು ವರ್ಷ ಆಯ್ತು ಅಡಿಕೆ ಬೆಳೆಯಕ್ಕೆ ಪ್ರಾರಂಭ ಮಾಡಿ? ನಾವು ಒಂದಲ್ಲ 20 ವರ್ಷದ ಮೇಲೆ ಆಯ್ತು ಸರ್, ಫಸಲು ಬರಕ್ಕೆ ಹಿಡಿದು 20 ವರ್ಷದಿಂದ ಮಾಡ್ತಾ ಇದೀವಿ ಸರ್. ಈಗ ಬೇಲೂರು ತಾಲೂಕಲ್ಲಿ ಒಂದಷ್ಟು ಮಳೆ ಕಡಿಮೆ, ನೀರ್ ಸಾಕಾಗುತ್ತೆ ಅಡಿಕೆ ಬೆಳೆಯಲಿಕ್ಕೆ ನಿಮ್ಗೆ? ಈ ಸರಿ ಈಗ ಒಂದು 3-4 ವರ್ಷದಿಂದ ಪರವಾಗಿಲ್ಲ ಸರ್, ಒಳ್ಳೆ ಮಳೆ ಆಗ್ತಾ ಇದೆ. ಈಗೇನು ಅಂತರ್ಜಲ ಚೆನ್ನಾಗಿದೆ ಸರ್, ಮೊದ್ಲೆಲ್ಲ ಬೋರ್ ಕಡಿಮೆ ಇದ್ವು, ನೀರ್ ಕಡಿಮೆ ಆಗಿತ್ತು, ಈಗ ಒಂದು 4 ವರ್ಷದಿಂದ ಒಳ್ಳೆ ಮಳೆ ಆಗ್ತಿದೆ, ಸುಧಾರಣೆ ಆಗಿದೆ ಸರ್. ನೀರಾವರಿ ಸೌಲಭ್ಯ ಹೇಗೆ ಮಾಡ್ಕೊಂಡಿದ್ದೀರ? ನೀರಾವರಿ ಎಲ್ಲ ಹನಿ ನೀರಾವರಿ ಮಾಡಿದ್ವಿ, ಈಗ ಆಯಿಸ್ತಿದ್ವಿ ಸರ್, 15 ದಿವಸಕ್ಕೊಂದೊಮ್ಮೆ ನೀರ್ನ ಆಯಿಸ್ತಾ ಇದೀವಿ. ಮೊದ್ಲೆಲ್ಲ ತರಕಾರಿ ಬೆಳೀತಾ ಇದ್ವಿ ಅಂತ ಹೇಳಿದ್ರಿ, ಈಗ ಹೆಚ್ಚಾಗಿ ಅಡಿಕೆ ಮತ್ತೆ ತೆಂಗನ್ನ ಹಾಕೊಳ್ಳಿಕ್ಕೆ ಏನ್ ಕಾರಣ? ಅವಾಗೆಲ್ಲ ಔಷಧಿ ಸಿಂಪರಣೆ ಜಾಸ್ತಿ ಮಾಡ್ತಾ ಇದ್ವು, ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರಿದ್ವು ಔಷಧಿ ಸಿಂಪರಣೆಯಿಂದ. ಆಮೇಲೆ ಅದು ಮುಂದೆ ಇನ್ನು ಇದೇ ರೀತಿ ಉಪಯೋಗಿಸಿದ್ರೆ ನಮ್ಮ ಆರೋಗ್ಯಕ್ಕೂ ಹಾನಿಕರ ಆಗುತ್ತೆ ಅಂತ ಈ ತೋಟದ ಬೆಳೆಗೆ ಮಾಡ್ತಾ ಇದೀವಿ ಸರ್. ಇದಕ್ಕೇನ್ ಜಾಸ್ತಿ ಸಿಂಪರಣೆ ಆ ತರದ್ದು ಇರೋದಿಲ್ಲ? ಇಲ್ಲ ಸರ್, ಈ ತೆಂಗು ಅಡಿಕೆಗೇನು ಸಿಂಪರಣೆ ಏನಿಲ್ಲ, ಅವಾಗಿಂದ ತೆಂಗು ಅಡಿಕೆಗೆ ಸಿಂಪರಣೆ ಏನೇನು ನಮ್ಗೇನಿಲ್ಲ, ಬೇಕಿಲ್ಲ ಸರ್. ಮಳೆ ಒಂದು ಕಡಿಮೆ ಪ್ರಮಾಣದಲ್ಲಿ ಆಗುತ್ತಲ್ಲ, ಹೆಚ್ಚು ಜಾಸ್ತಿ ಮಳೆ ಆದ್ರೆ ಕೊಳೆ ರೋಗ ಅಂತ ಬರುತ್ತೆ ಅಡಿಕೆಗೆ, ಬೋರ್ಡನ್ ಗಿರ್ಡ ನೋಡಬೇಕೈತೆ, ನಮ್ಗೆ ಅಂತ ಪ್ರಮೇಯ ಏನಿಲ್ಲ ಸರ್ ಇಲ್ಲಿ. ಈಗ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೀರಾ ಅಡಿಕೆ ತೆಂಗಿಗೆ ಹೇಗೆ? ಇಲ್ಲ ಸರ್, ಇಲ್ಲ ರಾಸಾಯನಿಕ ಗೊಬ್ಬರ ಹಾಕಲ್ಲ, ಗೋಡ್ ಮಣ್ಣು ಹಾಕ್ತಿವಿ, ಆಮೇಲೆ ಕುರಿ ಗೊಬ್ಬರ ಹಾಕ್ತಿವಿ, ಕೋಳಿ ಗೊಬ್ಬರ ಹಾಕ್ತಿವಿ, ಅದನ್ ಬಿಟ್ರೆ ಇನ್ನೇನು ರಾಸಾಯನಿಕ ಗೊಬ್ಬರ ಹಾಕಲ್ಲ ಸರ್. ಯಾವ್ಯಾವ ಸಂದರ್ಭದಲ್ಲಿ ಈ ತರದ ಗೊಬ್ಬರ ಮಣ್ಣು ಇದನ್ನೆಲ್ಲ ಹಾಕಳ್ತೀರ? ಬೇಸಿಗೆ ಟೈಮಲ್ಲಿ ತೋಟಕ್ಕೆಲ್ಲ ಟ್ರ್ಯಾಕ್ಟರ್ ಹೋಗ್ತಾವಲ್ಲ ಸರ್, ಅಂತ ಟೈಮಲ್ಲಿ ಅದನ್ನ ಹಾಕಂತೀವಿ, ಅವಾಗ ನೀರ್ ಕೊಡ್ತಿವಲ್ಲ ಅದ್ರಲ್ಲೆಲ್ಲ ಮಿಶ್ರಣ ಆಗಿ ಅವಾಗ ಬೇಸಿಗೆಲಿ ಕೊಡ್ತೀವಿ ಸರ್. ಪ್ರತಿ ವರ್ಷ ಗೊಬ್ಬರ ಹಾಕ್ತೀರಾ ಹೇಗೆ? ವರ್ಷಕ್ಕೊಂದೊಂದ್ಸರಿ ಹಾಕ್ತಿವಿ ಸರ್, ಹಾಕ್ತಿವಿ. ಪ್ರತಿ ವರ್ಷನು ಕೂಡ ಹಾಕ್ತೀರಿ? ಎಲ್ಲಿ ತರ್ತಾರೆ ಗೊಬ್ಬರ ಅದೆಲ್ಲ? ಗೊಬ್ಬರ ಮೊದ್ಲೆಲ್ಲ ಇಲ್ಲಿ ಲೋಕಲ್ ಅಲ್ಲಿ ಸಿಗೋದು, ಈಗ ಎಲ್ಲ ಬಳ್ಳಾರಿಯಿಂದ ಕುರಿ ಗೊಬ್ಬರ ಲೋಡಲ್ಲಿ ಬರುತ್ತೆ ಚೀಲದ ಪ್ಯಾಕಿಗಾಗಿ, ಕೋಳಿ ಗೊಬ್ಬರ ಆಂಧ್ರದಿಂದ ಬರುತ್ತೆ, ಕಾಲಕ್ಕೆ ಎಲ್ಲೆಲ್ಲಿ ಅನುಗುಣವಾಗಿ ಸಿಗುತ್ತೋ ಅಂತ ಟೈಮಲ್ಲಿ ತಂದು ಹಾಕ್ತಾ ಇದೀವಿ ಸರ್. ತುಂಬಾ ದುಬಾರಿ ಆಗುತ್ತೆ ಗೊಬ್ಬರ ಹೇಗೆ? ಇಲ್ಲ ಸರ್, ಅದು ಕೋಳಿ ಗೊಬ್ಬರ ಆದ್ರೆ ಒಂದು 30 ಕೆಜಿ ಬ್ಯಾಗಿಗೆ 100-120 ರೂಪಾಯಿ ಬೀಳುತ್ತೆ, ಕುರಿ ಗೊಬ್ಬರ ಆದ್ರೆ ಒಂದು 160-165 ರೂಪಾಯಿ ಬೀಳುತ್ತೆ ಸರ್. ಪ್ರತಿ ವರ್ಷನೂ ಕೂಡ ಕೊಂಡ್ಕೊಂಡು ಹಾಕ್ತೀರಿ? ಹಾಕ್ತೀವಿ ಸರ್. ದನಕರಗಳನ್ನ ಸಾಕೊಂಡಿದ್ದೀರಾ? ದನಕರಗಳು ಈಗ ಎಲ್ಲ ಲೇಬರ್ ಪ್ರಾಬ್ಲಮ್ ಸರ್, ಮನೆಗೆ ಹಾಲಿಗೋಸ್ಕರ ಒಂದ್ ಎರಡ್ ಇದಾವ ಸರ್, ಜಾಸ್ತಿ ಇಲ್ಲ ಸರ್. ಅದರಲ್ಲೂ ಒಂದಷ್ಟು ಗೊಬ್ಬರ ಆಗುತ್ತೆ. ಆಗತ್ತಾಗತ್ತೆ ಸರ್. ಅಡಿಕೆಗೆ ವರ್ಷ ಪೂರ್ತಿ ಏನ್ ಕೆಲಸ ಇರುತ್ತೆ, ಏನೇನು ಯಾವ್ಯಾವ ಸಂದರ್ಭದಲ್ಲಿ ಏನೇನ್ ಕೆಲಸ ಮಾಡ್ತೀರಿ ಸರ್? ಅದೇನಿಲ್ಲ, ಬೇಸಿಗೆಲಿ ಉಳುಮೆ ಮಾಡ್ತೀವಿ, ಮಳೆಗಾಲದಲ್ಲಿ ಹಳ ಹೊಡ್ಕೊಂತೀವಿ, ವೀಲ್ ಕಟ್ರಲ್ಲಿ ಹಳ ಹೊಡಿತೀವಿ, ಮತ್ತ ಅದನ್ನ ಬಿಟ್ಟರೆ ಇನ್ನೇನು ಕೆಲಸ ಇರೋದಿಲ್ಲ ಸರ್. ಎರಡು ಸರಿ ಬುಡ ಗಿಡ ಕ್ಲೀನ್ ಆಗಿ ಕ್ಲೀನ್ ಮಾಡಿಸ್ತೀವಿ, ಅಷ್ಟು ಬಿಟ್ಟರೆ ಇನ್ನೇನು ಇರಲ್ಲ ಸರ್. ಈಗ ಉಳುಮೆ ಮಾಡ್ಲೇಬೇಕಾ ವರ್ಷ ವರ್ಷವೂ? ಮಾಡ್ಲೇಬೇಕು ಸರ್. ಉಳುಮೆ ಮಾಡಿ ಕೆಲವು ಹಿಂದೆಲ್ಲ ಜೀರೋ ಕಲ್ಟಿವೇಶನ್ ಅಂತ ಬಿಟ್ಟು ಮಳೆ ಕೊರತೆ ಆದಾಗ ಭೂಮಿ ಎಲ್ಲ ಬಿರುಕು ಬಂದು ಗಿಡಕ್ಕೆ ಹಾನಿಗೆ ಆಗಕ್ ಬಂತು, ಅದು ತೊಂದರೆ ಅಂತ ಗೊತ್ತಾದಾಗ ಈಗ ಉಳುಮೆ ಮಾಡ್ತೀವಿ ಸರ್. ಹೆಚ್ಚು ಮಾಡಲ್ಲ, ಈಗ ಯಾರ್ಯಾರು ಡಿಸ್ಕ್ ಅಂತ ಬಂದಿದಾವೆ, ಅವ ಸೋಗೆ ಪಗೆ ಬಿದ್ದಿರುತ್ತೆ, ಅದನ್ನ ತೆಗಿಯಕ್ ಹೋಗಲ್ಲ, ಅದ್ರ ಮೇಲೆ ಹೊಡಿತೀವಿ, ಅದ್ ಕಟ್ಟಾಗಿ ತುಂಡಾಗಿ ಕಲಕ್ರಮಣ ಅದಕ್ಕೆ ಕೊಳತು ಗೊಬ್ಬರ ಆಗತ್ತೆ ಸರ್. ಹೀಗೆ ವರ್ಷ ವರ್ಷವೂ ಕೂಡ ಕಳೆ ಬಹಳ ಮುಖ್ಯವಾಗಿ ನಿವಾರಣೆ ಆಗ್ಬೇಕು, ನಿಯಂತ್ರಣ ಆಗ್ಬೇಕು ಅಂತ ಹೇಳಿ ಉಳುಮೆಯನ್ನ ಮಾಡ್ತಕ್ಕಂಥದ್ದು. ಕಳೆ ಅಂದ್ರೆ ಅದ್ರಿಂದ ತೋಟಕ್ಕೆ ಏನ್ ಪ್ರಾಬ್ಲಮ್ ಆಗಲ್ಲ ಸರ್, ಅದು ಒಂದ್ 2-5 ಬಂದ್ರು ಎರಡು ಸ್ಕಿರೋದ್ರಿಂದ ಅದ್ರಲ್ಲಿ ಹೊಡೆದಾಗ ಅದೆಲ್ಲ ಕಟ್ಟಾಗಿ ಕರಿಗೆ ಅದೇ ಗೊಬ್ಬರ ಆಗುತ್ತೆ ಸರ್. ಅದು ಹಳನ ನಮ್ಗೇನು ತೋಟಕ್ಕೇನು ಹಾನಿಕರ ಏನ್ ಮಾಡಲ್ಲ, ಗೊಬ್ಬರ ಆಗತ್ತೆ. ಈಗ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರಿ, ಎಷ್ಟು ದಿವಸಕ್ಕೆ ಒಂದ್ಸರಿ ನೀರು ಬಿಡ್ತೀರಾ? ಅದಕ್ಕೆ ದಿವಸಕ್ಕೆ 1 ಲೀಟರ್ ಅಂತ ಅವರೇಜ್ ಹೋಗುತ್ತೆ, ಒಂದು 5-6 ಗಂಟೆ 3 ಫೇಸ್ ಇರುತ್ತೆ ಡೈಲಿ, ಎಷ್ಟು ನೀರ್ ಬೇಕು ಗಿಡಕ್ಕೆ ಅಷ್ಟು ಸರಾಗ ಹೋಗುತ್ತೆ ಸರ್. ಅದನ್ನ ಹದ ನೋಡ್ಕೊಂಡು ಒಟ್ಟಿಗೆ ನೀರ್ ಕೊಡ್ತಾ ಇರ್ತೀರಿ? ಹೌದು ಸರ್, ಹದ ನೋಡ್ಕೊಂಡು ನೀರ್ ಕೊಡ್ತೀವಿ. ಅಂದ್ರೆ ಅವು ಒಂದೊಂದು ಡಿವಿಷನ್ ಮಾಡಿರ್ತೀವಿ, ಅವಕ್ಕೆ ಒಂದಿನ ಬಿಡ್ತೀನ, 2-3 ದಿವಸಕ್ಕೆ ಒಂದೊಂದ್ಸರಿ ಗೇಟ್ ವಾಲ್ ತಿರ್ಸಿದ್ರೆ ನೀರ್ ಆಯ್ತೆ ಸರ್. ಅದು ಸಾಮಾನ್ಯವಾಗಿ ಅಡಿಕೆ ಕೊಯ್ಲಿಗೆ ಯಾವಾಗ ಬರುತ್ತೆ? ಅಡಿಕೆ ಸರ್ ಅದು ನಮ್ಮಲ್ಲಿ ಈಗ ಗೌರಿ ಹಬ್ಬದ ಸ್ಟಾರ್ಟ್ ಆದಾಗ ಸ್ವಲ್ಪ ಬರುತ್ತೆ, ಅವಾಗೇನು ನಾವು ಕೊಯ್ಲು ಮಾಡಕ್ ಹೋಗಲ್ಲ, ಮಾರ್ನಾಮಿ ತಿಂಗಳಲ್ಲಿ ನಾವು ಶುರು ಮಾಡ್ತೀವಿ ಸರ್. ಅದು ಮಾರ್ನಾಮಿ ಅಂತ ಅಂದ್ರೆ ಹೆಚ್ಚು ಕಮ್ಮಿ ಅಕ್ಟೋಬರ್ ಆಚೆ ಈಚೆ ಪ್ರಾರಂಭ ಆಗುತ್ತೆ. ಶುರು ಮಾಡಿ ಸರ್. ಹೌದು ಸರ್. ಅವಾಗ ಪ್ರಾರಂಭ ಆದ್ರೆ ಎಷ್ಟು ದಿವಸದವರೆಗೂ ಇರುತ್ತೆ ಕೊಯ್ಲು? ಕೊಯ್ಲು ಹೆಚ್ಚು ಕಮ್ಮಿ ಅದು ಮೊದಲನೇ ಬೀಡು ಕೊಯ್ಲು ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 2.5 ತಿಂಗಳವರೆಗೂ ಇರುತ್ತೆ ಸರ್ ಕೊಯ್ಲು. ಅದು ಒಂದು ಅದುವಾಗ ಕುಯ್ಬೇಕು ಅಂದ್ರೆ ಒಂದು 20 ದಿವಸಕ್ಕೆ ಒಂದೊಂದ್ಸರಿ ಒಂದೊಂದು ಗೊನೆ ಕಟ್ ಮಾಡ್ಬೇಕು. ಈಗ ಮಳೆ ಪ್ರಾಬ್ಲಮ್ಮು ಬರ್ತಾನೆ ಇರುತ್ತೆ, ಯಾವಾಗ್ಲೂ ಬರುತ್ತೆ ಯಾವಾಗ್ಲೂ ಹೋಗುತ್ತೆ. ನಾವು ಕುಯ್ಯ ಟೈಮಲ್ಲಿ ನೋಡ್ಕೊಂಡು ಒಳವಾದಾಗ ನೋಡ್ಕೊಂಡು ಮಾಡ್ತೀವಿ ಸರ್. ಈಗ ಒಂದೊಂದು ಗೋಟ್ ಬಂದಿರುತ್ತೆ, ಅದನ್ನ ಗೋಟ್ ಒಣಸ್ಕೊಂಡ್ಬಿಟ್ಟು ಉಳಿದಿದ್ರಲ್ಲಿ ಇನ್ನು ಅದು ಅಡಿಕೆ ನಾವು ಮಿಷಿನ್ಗೆ ಹಾಕೊಂತೀವಿ ಸರ್. ಈ ಸರಿ ಒಂದಷ್ಟು ಮಳೆ ತೊಂದರೆ ಕೊಡ್ತಲ್ವಾ ಅಡಿಕೆ ಕೊಯ್ಲಿಗೆ ಸರ್? ಭಾರಿ ತೊಂದರೆ ಕೊಡ್ತು. ಏನ್ ಮಳೆ ಬಂದ್ರೆ ಏನ್ ತೊಂದರೆ ಆಗುತ್ತೆ ಕೊಯ್ಲಿಗೆ? ಮಳೆ ಬಂತಂದ್ರೆ ಈಗ ತೋಟದಿಂದ ಈ ಮನೆ ಹತ್ರ ಶೆಡ್ಗೆ ತರಕ್ಕೆ ಸಾಗಣೆ ಮಾಡಕ್ಕಾಗಲ್ಲ, ಆಮೇಲೆ ಅಲ್ಲಿಂದ ತಂದು ಗೋಡನ್ಗೆ ಹಾಕೊಂಡ್ರು, ಅದನ್ನ ತಂದು 4 ದಿವಸದೊಳಗೆ ಹೊಡಿಬೇಕು, ಸಿಲ್ಪೆ ಸುಲಿಬೇಕು, ಸಿಪ್ಪೆ ಸುಲಿದದನ್ನ ಬೇಯಿಸ್ಬೇಕು, ಆ ಬೇಯಿಸಿದ್ದು ಒಂದು 4 ದಿವಸನಾರು ಬಿಸಿಲಲ್ಲಿ ಒಣಗ್ಬೇಕು, ಇಲ್ಲ ಅಂದ್ರೆ ಒಣಗ್ಲಿಲ್ಲ ಅಂದ್ರೆ ಅದು ಬೂಸ ಬರುತ್ತೆ, ಆ ಬೂಸ ಬರುತ್ತೆ 2 ದಿವಸ, ಅದರಲ್ಲೂ ಒಣಗ್ಲಿಲ್ಲ ಅಂತಂದ್ರೆ ಒಳಗಡೆ ಕೌಟ್ ಬರುತ್ತೆ, ತೂಕ ಕಡಿಮೆ ಬರುತ್ತೆ, ಕ್ವಾಲಿಟಿ ಕೆಟ್ಟೋಗುತ್ತೆ. ಈ ತರದ್ದೆಲ್ಲ ಒಂದಷ್ಟು ತೊಂದರೆ ಆಗುತ್ತೆ ಮಳೆ ಏನಾದ್ರೂ ಹಿಡಿತು ಅಂತ ಅಂದ್ರೆ. ಈ ವರ್ಷ ಎಷ್ಟು ಸಮಸ್ಯೆ ಆಗಿದ್ದು ಮಳೆ ಸಮಸ್ಯೆ ಮಾಡಿದ್ದು? ಬಿಟ್ಟು ಬಿಟ್ಟು ಬರ್ತಾ ಇತ್ತು ಸರಿ, ಮಳೆ ಕಡಿಮೆ ಹೋಸರಿಗಿಂತ ಆಕ್ಚುಲಿ, ಈ ಸರಿ ಮೋಡ ಜಾಸ್ತಿ ಆಗಿದೆ ಸರ್, ಅದರಿಂದ ತೊಂದರೆನೆ. ಅದರಿಂದ ಒಂದಷ್ಟು ಸಮಸ್ಯೆ ಆಗಿದೆ. ಈ ಕೊಯ್ಲು ಮಾಡ್ಲಿಕ್ಕೆಲ್ಲ ಜನ ಸಿಗ್ತಾರ ಹೆಂಗೆ? ಕೊಯ್ಲು ಮಾಡಕ್ ಸಿಗ್ತಾರ ಸರ್, ನಾವೇ ಕುಯ್ತೀವಿ, ಲೇಬರ್ಗಳು ಬರ್ತಾರೆ, ನಾವೇ ಕುಯ್ತೀವಿ ಸರ್, ನಾವೇ ಕುಯ್ತೀವಿ. ಈಗ ಎಷ್ಟು ವರ್ಷದಿಂದ ನೀವು ಅಡಿಕೆ ಸಂಸ್ಕರಣೆಯನ್ನ ಮಾಡ್ತಾ ಇದ್ದೀರಾ? ನಾವು ಹೆಚ್ಚು ಕಮ್ಮಿ ಒಂದು 17-18 ವರ್ಷ ಸರ್ ಅವಾಗಿಂದ ಸಂಸ್ಕರಣೆ ಮಾಡ್ತಾ ಇದೀವಿ. ಮೊದಲೆಲ್ಲ ಹಾಗೆ ಮಾರಾಟ ಮಾಡ್ಬಿಡ್ತಿದ್ರ? ಮೊದಲು ಒಂದು ಚಿಕ್ಕ ಮಿಷಿನ್ ತಂದಿದ್ವು, ಕೈ ಸುಲಿಗೆ ಮಾಡಿಸ್ತಾ ಇದ್ವು, ಇಲ್ಲೇ ಬಂದು ಸುಲಿಗೆ ಮಾಡಿ ನಮಗೆ ಇಲ್ಲೇ ಮಾಡ್ಕೊಡೋರು, ಇಲ್ಲ ಆಲ್ಟ್ ಮಾಡಿ. ಈಗ ಕಾಲಕ್ರಮ ಯಾರು ಬರ್ತಾ ಇಲ್ಲ ಸರ್, ಈಗ ಎಲ್ಲ ಮಿಷಿನ್ ಮರೆ ಹೋಗಿದೀವಿ. 2012 ಒಂದು ಮಿಷಿನ್ ತಂದಿದ್ವಿ 4 ಬೆರೆಟಿಂದು, ಈಗ ಅದು ಒಂದು ತೋಟಗಾರಿಕೆ ಇಲಾಖೆಯಿಂದ ಒಂದು ಸ್ಕೀಮ್ ಇತ್ತು, ಅದನ್ನ ಉಪಯೋಗಿಸ್ಕೊಂಡು ಅದನ್ನ ಕೊಟ್ಬಿಟ್ಟು ಈಗ 8 ಬೆಲ್ಟಿನ ಮಿಷಿನ್ ತಂದಿದ್ದೀವಿ ಸರ್. ಈ ಸಾಮಾನ್ಯವಾಗಿ ತುಂಬಾ ಜನ ಅಡಿಕೆ ಬೆಳೆಗಾರರು ಸಂಸ್ಕರಣೆ ಮಾಡೋದಿಲ್ಲ, ಎಲ್ಲ ಹಂಗೆ ಹಸಿರು ಇದ್ರ ಮೇಲೆ ಮಾರಾಟ ಮಾಡ್ಬಿಡ್ತಾರೆ, ಅಥವಾ ಒಟ್ಟಾರೆ ಕೇಣಿಗೆ ಮಾರಾಟ ಮಾಡ್ಬಿಡ್ತಾರೆ. ಯಾಕೆ ಆತರ ಹೆಚ್ಚು ಮಾಡ್ತಾರೆ ಸರ್? ಅದು ಏನಾಗುತ್ತೆ ಅಂದ್ರೆ ಅಡಿಕೆ ಅದರಲ್ಲೇ ತೊಡಗಿಸ್ಕೋಬೇಕು, ಈಗ ಕ್ಲೀನ್ ಆಗಿ ಅದರಲ್ಲೇ ಚೇಣಿ ಮಾಡ್ಬೇಕು ಅಂದ್ರೆ ಮನೆಯವ್ರ ನಿಂತ್ಕೊಂಡು ಅದರಲ್ಲೇ ಮುಗುಳ್ಬೇಕು, ಅಂತವ್ರು ಮಾಡಕ್ ಸಾಧ್ಯ. ಬೇರೆಯವರೆಲ್ಲ ಆಳು ಕಾಳು ಕೈಲಿ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ, ಆ ರಿಸ್ಕ್ ಏನಕ್ಕೆ ಅಂತ ಹೇಳ್ಬಿಟ್ಟು ಕೆಲವರೆಲ್ಲ ಚೇಣಿ ಕೊಡ್ತಾರೆ ಸರ್. ಹಂಗಾಗಿ ಚೇಣಿ ಕೊಟ್ಬಿಡ್ತಾರೆ. ಒಟ್ಟಿಗೆ ಇದೊಂದು ಸ್ವಲ್ಪ ಒಂದು ಎಷ್ಟು ದಿವಸ ಇರುತ್ತೆ ಕೆಲಸ ಸರ್? ನಮ್ಗೆ ಒಂದು ಒಂದು ಒಂದೂವರೆ ತಿಂಗಳು ಇರುತ್ತೆ ಸರ್. ನಾವು ಸ್ವಂತ ಮಾಡ್ತೀವಿ, ಬೇರೆ ಯಾವ ಮಾಡಲ್ಲ. ಅದರಿಂದ ನಮ್ಮ ಒಂದು ಒಂದೂವರೆ ತಿಂಗಳು. ಈಗ ಮಿಷಿನ್ ಇರೋದ್ರಿಂದ ನಮ್ಗೆ ಏನಿಲ್ಲ ಸರ್, ಒಂದ್ ಬ್ಯಾಚ್ಗೆ ಒಂದ್ ಎಂಟೆಂಟು ದಿವಸ, ಒಂದ್ ನಾಲ್ಕು ಬ್ಯಾಚ್ ಅಂದ್ರೆ ಒಂದ್ ತಿಂಗಳು ಇರುತ್ತೆ ಸರ್. ಎಂಟು ನಾಲ್ಕು 32 ದಿವಸ, ಒಂದ್ ತಿಂಗಳು ಇರುತ್ತೆ ಸರ್ ಅಷ್ಟೇ. ಒಂದ್ ತಿಂಗಳು ಎಲ್ಲೂ ಅಲ್ಲಾಡ್ದಂಗೆ ನಿಂತು ಮಾಡ್ಬೇಕು. ಮಾಡ್ಬೇಕು ಸರ್, ಮಾಡ್ಬೇಕು. ಅದನ್ನ ತರಬೇಕು, ಒಣಗಿಸ್ಬೇಕು. ಆ ಒಣಗಿಸಿದ್ದನ್ನ ಮಳೆ ಬರ್ತಾ ಇರುತ್ತೆ, ಅವೆಲ್ಲ ಮುಚ್ಚಬೇಕು, ಮತ್ತೆ ತೆಗಿಬೇಕು. ಹಂಗೆ ಟಾರ್ಪಲ್ ಒಳಗಡೆ ಮುಚ್ಚಿದ್ರು ಗಾಳಾಡಲ್ಲ, ಭೂಸ ಬರುತ್ತೆ. ಗೋಳಾಡ್ಬೇಕು ಸರ್. ಕೈ ಸುಲಿಗೆನಲ್ಲೂ ಕೂಡ ನೀವು ಸಂಸ್ಕರಣೆ ಮಾಡಿಸ್ತಾ ಇದ್ದೆ ಅಂತ ಹೇಳಿದ್ರಿ, ಏನ್ ಸಮಸ್ಯೆ ಇತ್ತು ಅವಾಗ ಸರ್? ಅವಾಗೇನಿಲ್ಲ, ಬರೋದ್ರು ಈ ಮಿಷಿನ್ ಅಂತ ಅವಾಗ ಇರ್ಲಿಲ್ಲ. ಕೈ ಸಲಿಗೆ ಬಹಳ ಒಳ್ಳೇದು ಇಳುವರಿಗೆಲ್ಲ, ಆದ್ರೆ ಜನ ಇಲ್ವಲ್ಲ ಸರ್, ಏನ್ ಮಾಡೋದು? ಆದ್ರಿಂದ ಜನದ ತೊಂದರೆ ಇರೋದ್ರಿಂದ ಈಗೆಲ್ಲ ಮಿಷಿನ್ ಮರೆ ಹೋಗಿದೀವಿ ಸರ್. ಇವಾಗ ಏನ್ ಕೈ ಸುಲಿಗೆ ಇಲ್ವೇ ಇಲ್ಲ? ಇಲ್ಲ ಸರ್, ಇಲ್ವೇ ಇಲ್ಲ, ಇಲ್ವೇ ಇಲ್ಲ. ಇಲ್ಲ, ಈಗ ಏನೇನು ಯಂತ್ರಗಳನ್ನ ಅಳವಡಿಕೆ ಮಾಡ್ಕೊಂಡಿದ್ರೆ ಸಂಸ್ಕರಣೆ ಮಾಡ್ಲಿಕ್ಕೆ? ಎಂಟು ಬೆಲ್ಟಿನ ಮಿಷಿನ್ ಇದೆ ಒಂದು, ಆಮೇಲೆ ಗೊರಬ್ಲೂ ಅಂತ ಬರುತ್ತೆ, ಅದನ್ನ ಫಾಲಿಶ್ ಮಾಡೋ ಮಿಷಿನ್ ಇದೆ. ಆಮೇಲೆ ಮೋಸ್ ಮೋವರ್ ಅಂತ, ಅದು ಆ ಮೂತಿ ತೆಗಿಯೋದೊಂದು ಮಿಷಿನ್ ಇನ್ನು ಬಂದಿಲ್ಲ, ದುಡ್ಡು ಕೊಟ್ಟಿದೀವಿ, ಅದಿನ್ನು ಇನ್ ಲಾಂಚ್ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಕಂಪನಿಯವರು. ಒಟ್ಟಿ ದುಡ್ಡು ಪೇ ಮಾಡಿದೀವಿ, ಇನ್ನು ಕೊಟ್ಟಿಲ್ಲ. ಅದ್ ಬಂದ ಮೇಲೆ ನೋಡ್ಬೇಕು ಸರ್ ಯಾವ ರೀತಿ ಆಗುತ್ತೆ ಅಂತ. ಈಗ ಕೆಲಸ ಪ್ರಾರಂಭ ಆಗಿದೆ ಅಲ್ವಾ ಸರ್? ಈಗ ಒಂದ್ ಮೊದಲನೇ ಕೊಯ್ಲು ಮುಗಿದಿದೆ, ಈ ಎರಡನೇ ಕೊಯ್ಲು ಇನ್ನೊಂದು ವಾರ ಮಾಡ್ಬೇಕು ಸರ್. ಕೊಯ್ಲು ಆದ್ಮೇಲೆ ಯಂತ್ರಗಳನ್ನ ಹೇಗೆ ಹೇಗೆ ಬಳಕೆಯನ್ನ ಮಾಡ್ತೀರಾ ಅದ್ರ ಬಗ್ಗೆ ಹೇಳಿ. ಅದ್ರಿಂದ ಕೊಯ್ಲು ಮುಗಿದ್ಮೇಲೆ ಅದನ್ನೆಲ್ಲ ಕ್ಲೀನಾಗಿ ಗ್ರೀಸು ಆಯಿಲ್ ಹಾಕ್ಬಿಟ್ಟು ಕ್ಲೀನ್ ಆಗಿ ಎಲ್ಲ ವರ್ಸ್ಬಿಟ್ಟು ಕ್ಲೀನ್ ಆಗಿ ಇಟ್ಬಿಟ್ರೆ ಏನು ಆಗಲ್ಲ ಸರ್. ಅಲ್ಲ, ಈಗ ಕೊಯ್ಲು ಮಾಡಿದ್ಮೇಲೆ, ಅಡಕೆ ಕೊಯ್ಲು ಮಾಡಿದ್ಮೇಲೆ ತಂದು ಹೇಗೆ ನೀವು ಯಂತ್ರಕ್ಕೆ ಅದನ್ನ ಈಗ ಸುಲಿಗೆ ಮಾಡ್ಲಿಕ್ಕೆ ಹೇಗೆ ಹಾಕ್ತೀರಾ ಅದಕ್ಕೆ ಸರ್? ಈಗ ಕೊಯ್ಲು ಮಾಡ್ತಾ ಇದೀವಿ, ಮಾಡಿದ್ಮೇಲೆ ಇನ್ನೇನಿಲ್ಲ, ಅದನ್ನೇನು ಹಂಗೆ ಒಂಥರ ಫಿಕ್ಸ್ ಮಾಡಿದ್ದಾರೆ, ಅದು ಅಲ್ಲೇ ಇರುತ್ತೆ. ಅದ್ ಬೇಕಾದಾಗ ಅಲ್ಲಿ ಬಂದು ಯೂಸ್ ಮಾಡ್ಕೊಂಡು ಹೊಡ್ಕಂತೀವಿ. ಇನ್ನ ಟೈಮ್ ಗೋಡನ್ ಅಲ್ಲೇ ನಿಲ್ಸಿದೀವಿ ಸರ್, ಅಲ್ಲೇ ಇರುತ್ತೆ. ಹೇಗೆ ಸುಲಿಗೆ ಮಾಡುತ್ತೆ ಅದು ಸರ್? ಚೆನ್ನಾಗಿದೆ ಸರ್. ಒಂದ್ ದಿವಸಕ್ಕೆ ಅದ್ ಎಂಟು ಬೆಲ್ಟ್, ಗಂಟೆಗೆ 18 ಚೀಲ ಹೊಡೆಯುತ್ತೆ ಅಂತ ಹೇಳ್ತಾರೆ. ಒಂದ್ ದಿವಸ ಹೋದ್ರೆ ಒಂದ್ 100 ಚೀಲ ಆರಾಮಾಗಿ ಹೊಡಿಬಹುದು ಸರ್, ತೊಂದರೆ ಇಲ್ಲ. ಚೆನ್ನಾಗಿ ಬಿಡಿಸುತ್ತ ಸಿಪ್ಪೆ ಎಲ್ಲ? ಪರವಾಗಿಲ್ಲ ಸರ್, ಮೊದ್ಲಿಗಿಂತ ಈಗ ಆಧುನಿಕತೆ ಪರವಾಗಿಲ್ಲ. ಇದ್ದಿದ್ರಲ್ಲಿ ಈಗ ಲೇಬರ್ ಹೋಲ್ಸ್ಕೊಂಡ್ರೆ ಬೇಗ ಫಾಸ್ಟ್ ಆಗಿ ಕೆಲಸ ಆಗುತ್ತೆ, ಮಾಡ್ತಾ ಇದೀವಿ ಸರ್. ಕೊಯ್ಲು ಮಾಡಿದಂತ ಎಲ್ಲಾ ಅಡಕೆನು ಕೂಡ ಹಾಕ್ಬೋದು ಅದಕ್ಕೆ, ಅಥವಾ ಗೋಟಿಗೆ ಇಟ್ಟಿದ್ರೆ ಆಯ್ಕೆ ಅದನ್ನ ಆರಿಸ್ಬೇಕು ಹೇಗೆ? ಹೌದು ಸರ್, ಅದು ಗೋಟ್ ಇದ್ರೆ ತೆಗಿಲೇಬೇಕು. ನಾವೇನ್ ಮಾಡ್ತೀವಿ ಅಂದ್ರೆ ತೋಟದಲ್ಲೇನೆ ಗೋಟನ್ನ ಬೇರೆ ಮಾಡ್ಬಿಡ್ತೀವಿ, ಅದು ಕಾಯಿ ಹಸಿರು ಕಾಯಿ ಒಳಗೆ ಮಿಶ್ರಣ ಮಾಡಲ್ಲ. ಆ ಗೋಟನ್ನ ಅದು ಬೇರೆ ಟಾರ್ಪಲ್ ಅಲ್ಲಿ ಹಾಕೊಂಡ್ಬಿಟ್ಟು ಅದು ಬೇರೆ ಕಡೆ ವಿಂಗಡಣೆ ಮಾಡ್ಕೊಂಡು ಅಲ್ಲಿಂದಲೇ ತರ್ತೀವಿ. ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅನ್ನೋದು ಅಲ್ಲೇ ಟೋಟಲಿ ಡಿಸೈಡ್ ಮಾಡ್ತೀವಿ. ಅಂತ ಟೈಮ್ ಅಲ್ಲೇ ವಿಂಗಡಣೆ ಮಾಡ್ಕೊಬರ್ತೀವಿ ಸರ್. ಒಟ್ಟಿಗೆ ಹಸಿ ಇರ್ಬೇಕು ಅದು ಬಿಡಿಸ್ಬೇಕು ಅಂತ ಹೇಳಿದ್ರೆ ಅದು ಸ್ಮೂತ್ ಇರ್ಬೇಕು ಸರ್. ವಾಲ್ಟ್ ಆದಾಗ ಏನಾಗುತ್ತೆ ಅಂದ್ರೆ ಅದು ಮಿಷಿನ್ ಅದು ಕಿತ್ತು ಎಲ್ಲ ಒಂಥರ ಗುಂಜುಂಗ್ ಮಾಡುತ್ತೆ, ಅದೇ ಇದ್ದಿದ್ದ ಅಡಿಕೆನ ಚೆನ್ನಾಗಿ ಬಿಡಿಸುತ್ತೆ ಸರ್. ಅಂದ್ರೆ ಸ್ವಲ್ಪ ಹಸಿ ಇರೋಂತದನ್ನ ಬಹಳ ಚೆನ್ನಾಗಿ ನೀಟಾಗಿ ಸುಲಿದು ಕೊಡುತ್ತೆ. ಒಂದು ಅಲ್ಲಲ್ಲಿ ನಾವು ಹಾಕಿ ಬಿಡಿಸಿದ್ರೆ ಅದುವಾಗಿ ಬರಬೇಕು, ಅಂತ ಅಡಿಕೆ ಸುಲಭ ಬಿಡಿಸುತ್ತೆ. ನಮ್ಮ ಅಲ್ಲಿಗೆ ಯಾವುದು ಬಿಗಿಯಾಗುತ್ತೆ ಅಂತದೆಲ್ಲ ಗೋಟು ಸರ್, ಅದು ಅದನ್ನ ಯಾಕಂಗಿಲ್ಲ ಸರ್. ಈ ಅಡಿಕೆ ಸುಲಿದ್ಮೇಲೆ ಮುಂದಕ್ಕೆ ಏನ್ ಮಾಡ್ತೀರಾ ಅದನ್ನ? ಅಡಿಕೆ ಸುಲಿದು ಒಣಗಿಸಿ ಆದ್ಮೇಲೆ ಚೀಲ ಕಟ್ಟಿ ಹಾಕಿರ್ತೀವಿ. ಟೈಮ್ ಆದಾಗ ಜುಂಗುನೆಲ್ಲ ಅದನ್ನೆಲ್ಲ ಒಳ್ಳೆ ಅಡಿಕೆನೆಲ್ಲ ಬಿಡಿಸ್ಬಿಟ್ಟು ಮತ್ತಿನ್ನ ಗೊರಬಲ್ ಮಿಷಿನ್ ಅಂತ ಇದೆ, ಆ ಗೊರಬಲ್ ಮಿಷಿನ್ ಒಳಕ್ಕೆ ಆ ಜುಂಗಿರೋದನ್ನೆಲ್ಲ ಬಿಡಿಸಿ ಅದಕ್ಕೆ ಹಾಕ್ತಿವಿ. ಮತ್ ಅದರಲ್ಲೂ ಅಷ್ಟು ಒಳ್ಳೆ ಅಡಿಕೆ ಬಿಡ್ಕೊಳುತ್ತೆ, ಅದನ್ನ ಇದಕ್ಕೆ ಬಣ್ಣ ಕಲಸ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ತೀವಿ. ಇನ್ನು ಉಳಿದಿದ್ದ ಅದನ್ನ ಗೊರಬಲು ಅಂತಲೇ ಮಾರ್ತೀವಿ ಸರ್. ಈಗ ಅಡಿಕೆ ಸುಲಿದ ಮೇಲೆ ಅದನ್ನ ಬೇಯಿಸ್ಬೇಕಲ್ವಾ, ಯಾವಾಗ ಬೇಯಿಸ್ತೀರಾ ಅದನ್ನ? ಅಡಿಕೆ ಸುಲ್ ತಕ್ಷಣನೇ ಬೇಯಿಸಬಹುದು, ಅದೇನಿಲ್ಲ. ಅದು ಸುಲ್ದಂಗ್ ಸುಲ್ದಂಗೆ ಇಲ್ಲಿ ಒಂದು ಮಿಷಿನ್ ಇದೆ, ಒಂದು ಒಂದ್ ಸರಿಗೆ ಒಂದ್ 3.5 ಕ್ವಿಂಟಲ್ ಬೇಯುತ್ತೆ. ಅದನ್ನ ಅದಕ್ಕೆ ಹಾಕ್ತಿವಿ, ಅದರಿಂದ ಬೇಯಿಸ್ಬಿಟ್ಟು ಒಣಕ್ ಹಾಕ್ತಿವಿ ಸರ್. ಅದು ಕೂಡ ತುಂಬಾ ಸುಧಾರಿತವಾದಂತಹ ಒಂದು ಒಲೆ ಮಾಡ್ಕೊಂಡಿದೀರ, ಮತ್ತೆ ಅದನ್ನ ಬೇಯಿಸ್ಲಿಕ್ಕೂ ಕೂಡ ಸುಧಾರಿತವಾದಂತಹ ಒಂದು ಯಂತ್ರ ಇದೆ, ಅದರ ವೈಶಿಷ್ಟ್ಯತೆ ಬಗ್ಗೆ ಹೇಳಿ. ಮಿಷಿನ್ ಅದು ಬಾಯ್ಲಿಂಗ್ ಮಾಡಿದೀವಲ್ಲ, ಅದು 3.5 ಕ್ವಿಂಟಲ್ ಬೇಯುತ್ತೆ. ಅದರಲ್ಲಿ ಅದು ಚೈನ್ ಪುಲ್ಲಿ ಟೈಪ್ ಮಾಡಿದೀವಿ, ಅದು ಒಳಗಡೆನೆ ಅದು ಎರಡು ಲೇಯರ್ ಇರಿದೆ, ಅದರಲ್ಲಿ ಎತ್ತಿದಾಗ ಕರೆ ಅದ್ರೊಳಗಡೆ ನೋಡ್ಕೊಳ್ಳುತ್ತೆ. ಆಮೇಲೆ ಅಡಿಕೆ ಸಮೇತನ ಮೇಲೆ ಬರುತ್ತೆ, ಅದನ್ನ ಸೈಡಿಗೆ ಬಂದು ಗಾಡಿಗಳಿದಾವೆ, ಅಲ್ಲಿಂದ ತಂದ್ಬಿಟ್ಟು ಕಣಕ್ ಹಾಕಂತೀವಿ. ಈಗ ಬಹಳ ಸುಲಭ ಇದೆ ಸರ್ ಅದರಲ್ಲಿ. ಅದು ತುಂಬಾ ಸೌದೆನೂ ಬಹಳ ಕಡಿಮೆ ಸಾಕು ಅನ್ಸುತ್ತಲ್ವಾ? ಸೌದೆ ಈಗ ಅದು ಬೇರೆ ಅಂದ್ರೆ ಹೊರಗಡೆ ಎಲ್ಲ ಕಲ್ಲಿಟ್ಬಿಟ್ಟು ಬೇಸವು, ಆ ಉರಿ ವೇಸ್ಟ್ ಆಗೋದು, ಇದ್ರಲ್ಲಿ ಏನಿಲ್ಲ ವೇಸ್ಟೇ ಆಗಲ್ಲ, ಸ್ವಲ್ಪ ಸೌದೆ ಆದ್ರೂ ಸಾಕು. ಅದಕ್ಕೆ ಎಷ್ಟು ಆಯ್ತಾ ಇತ್ತು ಅದಕ್ಕಿಂತ ಇದು ಸೌದೆ ಉಳಿತಾಯ ಆಗುತ್ತೆ ಸರ್. ಎಂತ ಸೌದೆ ಬಳಸ್ತಾರ ಅಡಕೆ ಬೇಯಿಸ್ಲಿಕ್ಕೆ? ಯಾವಾದ್ರದ್ ಸರ್, ಯಾವ ಜಾತಿ ಆದ್ರೂ ಆಯ್ತು, ಸಿಲ್ವರ್ ಆದ್ರೂ ಆಯ್ತು, ಯಾವ ತೋಟದಲ್ಲಿ ಕಾಡ್ ಮರ ಯಾವ್ದಿದ್ರು ಆಗತ್ತೆ, ಒಟ್ಟಿಗೆ ಉರಿಯ ಅಂತ ಸೌದೆಗಳಾದ್ರೂ ಸಾಕು. ಈಗೆಲ್ಲ ನಿಮ್ಮ ತೋಟದಲ್ಲಿ ಇರೋದನ್ನೇ ಎಲ್ಲ ಕಪಾತ್ ಮಾಡ್ಕೊಂಡು ಒಣಸ್ಕೊಂಡು ಬಳಸ್ತೀರಾ ಅಥವಾ ಸೌದೆ ಕೊಳ್ತೀರಾ ಹೇಗೆ? ಇಲ್ಲ ಇಲ್ಲ ಸರ್, ನಮ್ಮವೇ ಮರಗಳು ತೋಟದೊಳಗಡೆ ಯಾವ ತೊಂದರೆ ಕೊಡದೆ ಅಂತ ಕೊನೆಗಳು ಕಡ್ದಿರ್ತೀವಲ್ಲ, ಅವೇ ಸೌದೆ ಬೇಕಾದಷ್ಟಾಯ್ತು ಸರ್. ಈಗ ನಿಮಗೆ ಅಡಕೆ ಕೊಯ್ಲು ಪ್ರಾರಂಭ ಆಗಿ ಅದನ್ನು ಸಂಸ್ಕರಣೆ ಮಾಡೋ ಹೊತ್ತಿಗೆ ನಿಮಗೆ ಸೌದೆ ರೆಡಿ ಇರಬೇಕು ಅಂತ ಅಂದ್ರೆ ಯಾವಾಗ ಅದನ್ನ ತಯಾರಿ ಮಾಡ್ತೀರಾ ನೀವು ಅಂತ ಅಂದ್ರೆ ಕಡಿಯೋದು, ಒಣಗಿಸೋದು, ಅದನ್ನ ತಂದು ಒಟ್ಕೊಳ್ಳೋದು ಯಾವ ಸಂದರ್ಭದಲ್ಲಿ ಮಾಡ್ಕೊಳ್ತೀರಾ? ಅದು ಬೇಸಿಗೆಲೆ ಮಾಡಿರ್ತೀವಿ ಸರ್, ಬೇಸಿಗೆಲೆ ಕಡಿದಿತ್ತಿವಲ್ಲ, ಈ ವರ್ಷದ ಯಾವಾಗ ಆಗುತ್ತೋ ಅವಾಗ ಕಡಿದು ಒಂದ್ ಕಡೆ ಶೇಖರಣೆ ಮಾಡಿರ್ತೀವಿ, ಅವಾಗ ಒಣಗಿದ್ದ ಉಪಯೋಗಿಸ್ಕೊಂತೀವಿ ಸರ್. ಎಷ್ಟು ಒಣಗಿರುತ್ತೋ ಅದನ್ನ ಉಪಯೋಗವನ್ನ ಮಾಡ್ಕೊಳ್ತೀರಿ. ಸಾಮಾನ್ಯವಾಗಿ ಎಷ್ಟು ಬೇಕಾಗುತ್ತೆ ಸೌದೆ ನಿಮ್ಗೆ ಒಂದ್ ವರ್ಷಕ್ಕೆ? ಒಂದು ಟ್ರ್ಯಾಕ್ಟರ್ ಆದ್ರೆ ಸಾಕು ಸರ್ ಸೌದೆ, ಕೊರಡುಗಳಾದ್ರೆ ದಪ್ಪ ದಪ್ಪವು, ಒಂದ್ ಟ್ರ್ಯಾಕ್ಟರ್ ಆದ್ರೆ ಬೇಕಾದಷ್ಟು ಆಗುತ್ತೆ ಸರ್. ಒಳ್ಳೆ ಕೊರಡಾದ್ರೆ ಒಳ್ಳೆ ಕಾವು ಕೂಡ ಚೆನ್ನಾಗಿ ಬರುತ್ತೆ, ಹಂಗಾಗಿ ಹೆಚ್ಚು ಏನ್ ಸೌದೆ ಬೇಕಾಗೋದಿಲ್ಲ. ಹೆಚ್ಚೇನ್ ಸೌದೆ ಬೇಕಿಲ್ಲ ಸರ್, ಮೊದಲೆಲ್ಲ ಜಾಸ್ತಿ ತಗೊಳ್ಳೋದು, ಈಗ ಈ ಇದಕ್ಕೆ ಜಾಸ್ತಿ ತಗೊಳ ಸರ್ ಇದು ಸೌದೆ ಒಲೆ. ಈಗ ಅಡಕೆಯನ್ನ ಬೇಯಿಸೋದಕ್ಕಿಂತ ಮೊದಲು ಹಾಲು ಮಾಡ್ಕೋಬೇಕಲ್ವಾ, ಅದನ್ನ ಬೇಯಿಸ್ಲಿಕ್ಕೆ ಹಾಲು ಮಾಡ್ಕೋಬೇಕು, ಅದನ್ನ ಹೇಗ್ ಮಾಡ್ತೀರಾ ಸರ್? ಹಾಲ್ ಏನ್ ಮಾಡಲ್ಲ, ಫಸ್ಟ್ ಸ್ಟಾರ್ಟಿಂಗ್ ಮಳೆ ಜಾಸ್ತಿ ಇದ್ದಾಗ ಏನ್ ಮಾಡ್ತೀವಿ, ಬರೀ ನೀರಲ್ಲೇ ಬೇಯಿಸ್ಬಿಡ್ತೀವಿ. ಆ ನೀರಲ್ಲೇ ಬೇಯಿಸಿದ್ದ ಏನ್ ಮಾಡ್ತೀವಿ, ಒಂದ್ ಎರಡ್ ಮೂರ್ ಕರೆ ಅದು ಕರೆ ನಾವ್ ಮಾಡಕ್ ಹೋಗಲ್ಲ, ಅದ್ರಲ್ಲೇ ಉತ್ಪತ್ತಿ ಆಗತ್ತೆ, ಬೇಯಿಸ್ತಂಗ್ ಬೇಯಿಸ್ತಂಗ್ ಅದ್ರಲ್ಲೇ ಕರೆ ಆಗುತ್ತೆ. ಆಮೇಲೆ ಲಾಸ್ಟ್ ಗೆ ಏನ್ ಮಾಡ್ತೀವಿ ಅಂದ್ರೆ, ಈಗ ಮಳೆ ಜಾಸ್ತಿ ಇದ್ದಾಗ ಈ ಕರೆಯಲ್ಲಿ ಬೇಯಿಸ್ದಾಗ ಏನಾಗುತ್ತೆ ಅಂದ್ರೆ ಆ ಬೇಗ ಹೂವು ಬರುತ್ತೆ. ಅದು ಹೂವು ಬರುತ್ತೆ ಅಂತ ಏನ್ ಮಾಡ್ತೀವಿ ಅಂದ್ರೆ ಬರೀ ನೀರಲ್ಲೇ ಬೇಯಿಸ್ತೀವಿ, ನೀರಲ್ಲೇ ಬೇಯಿಸಿ ಅದು ಕರೆ ಇರಲ್ವಲ್ಲ ಅದು ಬೇಗ ಒಣಗುತ್ತೆ. ಆಮೇಲೆ ಲಾಸ್ಟ್ ಗೆ ಏನ್ ಮಾಡ್ತೀವಿ ಅಂದ್ರೆ ಅದೇ ಕರೆನ ಬಣ್ಣ ಕಳ್ಸೋದಕ್ಕೆ ಉಪಯೋಗಿಸ್ತೀವಿ, ಅದಕ್ಕೆ ಕಾಚು ಗೀಚು ಅಂತ ಏನೋ ಬರುತ್ತೆ ಅದಕ್ಕೆ ಹಾಕ್ಬಿಟ್ಟು ಅದಕ್ಕೆ ಲಾಸ್ಟ್ ಗೆ ಬಣ್ಣ ಕಳಿಸ್ತೀವಿ ಸರ್. ಬಣ್ಣ ಕಡೆಗೆ ಕಲಿಸ್ತೀರಾ? ಲಾಸ್ಟ್ ಗೆ ಸರ್. ಈಗ ನೆಕ್ಸ್ಟ್ ಮಳೆ ನೋಡ್ಕೊಂತೀವಿ, ಮಳೆ ಚೆನ್ನಾಗಿ ಒಳವಾಗಿತ್ತು ಅಂದ್ರೆ ಕರೆಯಲ್ಲಿ ಬೇಯಿಸ್ತೀವಿ, ಇಲ್ಲಾಂದ್ರೆ ನೀರಲ್ಲಿ ಬೇಯಿಸ್ತೀವಿ. ಇಲ್ಲ ಅಂತಂದ್ರೆ ಕರೆ ಜಾಸ್ತಿ ಮೇಲೆ ಬೇಯಿಸಿದಾಗ, ಇಲ್ಲಿ ಮಳೆ ಕಡಿಮೆ ಯಾವಾಗ ತೇವಾಂಶ ಜಾಸ್ತಿ ಆದಾಗ ಅದು ಅಡಿಕೆ ಹೂ ಬರುತ್ತೆ ಸರ್, ಅಂತ ಟೈಮಲ್ಲಿ ನಾವು ಕರೆಯಲ್ಲಿ ಬೇಯಿಸಲ್ಲ. ಈಗ ಬೇಯಿಸಿದಂತ ಅಡಿಕೆಯನ್ನ ಎಷ್ಟು ದಿವಸ ಒಣಗಿಸ್ಬೇಕು ಸರ್? ಕರೆಕ್ಟ್ ಆಗಿ ಬಿಸಿಲು ಬೇಕು ಅಂದ್ರೆ 8 ದಿವಸ ಬೇಕು ಒಣಗದಕ್ಕೆ. ಈಗ 10-12 ದಿವಸ ಆದ್ರೂ ಒಣಗಲ್ಲ, ಈ ಮೋಡದಲ್ಲಿ ಬಹಳ ಹಿಂಸೆ. ಅದನ್ನ ಬೇಯಿಸಿ ಒಣಗಿಸಿದ ನಂತರ ಅದ್ರಲ್ಲಿ ಏನಾದ್ರು ಜುಂಗಿದ್ರೆ ಅದನ್ನ ಬೇರ್ಪಡಿಸ್ಲಿಕ್ಕೆ ಇನ್ನೊಂದು ಮಿಷಿನ್ ಇದೆ ನಿಮ್ಮ ಹತ್ರ? ಹೌದು ಸರ್, ಅದು ಗೊರಬ್ಲು ಮಿಷಿನ್ ಅಂತೆಲ್ಲ ಬರುತ್ತೆ, ಅದನ್ನ ಅದ್ರಲ್ಲಿ ಹೊಡೆದ್ಬಿಟ್ಟು ಅದ್ರಲ್ಲಿ ಇರೋ ಜುಂಗದು ಕೆಲವು ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಜುಂಗಲ್ಲಿ ಎರಡ್ ತರ ಅಡಿಕೆ ಬರುತ್ತೆ, ಆ ಗಟ್ಟಿದೊಂದು ಬರುತ್ತೆ, ಅದ್ರಲ್ಲಿ ಒಂಥರ ಬೆಂಡ್ ಅಡಿಕೆ ಬರುತ್ತೆ. ಆ ಬೆಂಡ್ ಅಡಿಕೆ ಅಂತದ್ ಏನಾಗುತ್ತೆ ಅಂದ್ರೆ ಆ ಮಿಷಿನ್ ಅಲ್ಲಿ ಹೊಡೆದ್ರು ಬಿಡಲ್ಲ, ಅದ ಆ ಜುಂಗ್ ಹಿಡ್ಕೊಂಡೇ ಇರುತ್ತೆ. ಆ ಜುಂಗ್ ಅಂತದ್ ಏನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಬಣ್ಣ ಕಳಿಸ್ಬಿಟ್ಟು ಅದೇ ರೀತಿ ಮಾರ್ತೀವಿ, ಅದ್ ಗೊರಬ್ಲು ಅಂತ ಮಾರ್ತೀವಿ ಸರ್. ಗೊರಬ್ಲಿಗೆ ಒಂದಷ್ಟು ಕಡಿಮೆ ಬೆಲೆ ಇರುತ್ತೆ. ಹೌದು ಸರ್, ಅದಕ್ಕಿಂತ ಒಂದ್ 10,000-15,000 ರೂಪಾಯಿ ಕ್ವಿಂಟಲ್ಗೆ ಕಡಿಮೆ ಇರುತ್ತೆ ಸರ್. ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಎಷ್ಟು ಜನ ಬೇಕಾಗ್ತಾರೆ ನಿಮ್ಗೆ ಕೃಷಿ ಕಾರ್ಮಿಕರು? ಇದು ಮಿಷಿನ್ ಅಲ್ಲಿ ಈಗ ಒಂದು 5-6 ಜನ ಆದ್ರೆ ಸಾಕು ಸರ್, ಗೋಡನಿಗೆ ಬಂದ್ರೆ ಆ ಕೆಡೋದಕ್ಕೆ ಒಂದು 5-6 ಜನ ಆದ್ರೂ ಸಾಕು. ಅಲ್ಲಿ ಕಾಯಿ ಎಷ್ಟು ಹತ್ತಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಜನ. ಇಲ್ಲಿ ಏನೊಂದು 5 ಜನ ಆದ್ರೆ ಸಾಕು ಸರ್ ಮಿಷಿನ್ ಹತ್ರಕ್ಕೆ. 5 ಜನ ಒಂದ್ ತಿಂಗಳು ಪೂರ್ಣ ಕೆಲಸ ಮಾಡಿದ್ರೆ ಸಾಕಾಗುತ್ತೆ? ಆಯ್ತು ಸರ್, 5 ಜನ ಆದ್ರೆ ಸಾಕು. ಒಂದು ತಿಂಗಳಿಗೆಲ್ಲ ಎಲ್ಲದನ್ನು ಸುಲಿದು ಒಣಗಿಸಿ ಬೇಯಿಸಿ ಅದಕ್ಕೆ ಬಣ್ಣ ಕಟ್ಟಿ ಅದನ್ನೆಲ್ಲದನ್ನು ಹೊಲ್ದು ಇಟ್ಕೊಬಿಡ್ತೀರಿ ಚೀಲ? ಸರ್, ಈಗ ಏನ್ ಮಾಡ್ತೀವಿ ಅಂದ್ರೆ ಈ ಟೈಮ್ ಈಗ ಸೀಸನ್ ಅಲ್ಲಿ ಅದನ್ನ ಚೀಲ ಕಟ್ಟಿ ಹಂಗೆ ಹಾಕಿರ್ತೀವಿ. ಜನವರಿ ಫೆಬ್ರವರಿ ಟೈಮ್ ಅಲ್ಲಿ ಫ್ರೀ ಇರ್ತೀವಲ್ಲ, ಅಂತ ಟೈಮ್ ಅಲ್ಲಿ ಆಳು ಇಳ್ಕೊಂಡು ಕ್ಲೀನ್ ಮಾಡ್ಕೇತೀವಿ ಸರ್. ಮತ್ತೆ ಕ್ಲೀನ್ ಮಾಡ್ಬೇಕಾ? ಅದನ್ನ ಬಿಡಿಸ್ಬೇಕು ಗೊರಬ್ಲಿರೋದ್ನ, ಅಡಿಕೆ ಅದನ್ನೆಲ್ಲ ಬೇರ್ಪಡಿಸಿ ಅದನ್ನ ಗೊರಬ್ಲೆಲ್ಲ ತೆಗೆದು ಅದರಲ್ಲೆಲ್ಲ ಬಿಡಿಸಿ ಆಮೇಲೆ ಕೆಲಸ ಆಮೇಲೆ ಮಾಡ್ತೇವೆ. ಸಾಮಾನ್ಯವಾಗಿ ಯಾವಾಗ ಮಾರಾಟ ಮಾಡ್ತೀರಾ ಪ್ರಕಾಶ್ ಅಡಿಕೆನ? ಜೂನ್ ಜುಲೈ ಆಗಸ್ಟ್ ವರ್ಗು ಮಾರಲ್ಲ ಸರ್, ರೇಟ್ ನೋಡ್ಕೊಂಡು ಯಾವ ರೇಟ್ ಇರುತ್ತೆ ನೋಡ್ಕೊಂಡು ಮಾರ್ತೀವಿ ಸರ್. ಪ್ರಕಾಶ್, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕವನ್ನ ಮಾಡುವಂತದ್ದು? ನಿಮ್ದು ಫೋನ್ ನಂಬರ್ ಇದ್ರೆ ಕೊಡ್ತೀರಾ? ಹೌದು ಸರ್, ಕೊಡ್ತೀವಿ. 8088235576. ಇನ್ನೊಮ್ಮೆ ಹೇಳಿ ನಿಮ್ಮ ಸಂಪರ್ಕ ಸಂಖ್ಯೆಯನ್ನು. 8088235576. ಒಳ್ಳೇದು ಪ್ರಕಾಶ್ ಅವರೇ, ಇದುವರೆಗೆ ಅಡಿಕೆಯನ್ನ ಸಂಸ್ಕರಣೆ ಮಾಡ್ಲಿಕ್ಕೆ ಆಧುನಿಕ ಯಂತ್ರಗಳನ್ನ ಬಳಕೆಯನ್ನ ಮಾಡ್ಕೊಂಡು ಹೇಗೆ ಸಂಸ್ಕರಣೆಯನ್ನ ಮಾಡ್ತಾ ಇದ್ದೀರಾ, ಅದರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡ್ಕೊಂಡಿದ್ದೀರಾ ಅಂತಕ್ಕಂತ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ತಾವು ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.